ವಹಿಸಬೇಕಾಗುತ್ತೆ. ಏನೆಲ್ಲ ಕಾಳಜಿಯನ್ನ ವಹಿಸಬೇಕು, ಹೇಗೆ ಅದು ಹುಟ್ಟುವ ಮೊದಲು ನಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹುಟ್ಟಿದ ನಂತರ ಏನೆಲ್ಲ ಕಾಳಜಿಯನ್ನು ಮಾಡಬೇಕು, ಹುಟ್ಟಿದ ನಂತರ ಕೆಲವೊಂದಷ್ಟು ತಿಂಗಳುಗಳವರೆಗೂ ಕೂಡ ನಾವು ಅದನ್ನು ನವಜಾತ ಕರುಗಳು ಅಂತಲೇ ಕರಿತೇವೆ, ಅಲ್ಲಿಯವರೆಗೆ ಹೇಗೆ ನಾವು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಈ ನವಜಾತ ಕರುಗಳು ಏನಿದ್ದಾವೋ ಇವುಗಳು ಬಹಳ ಮುಖ್ಯ. ಅದರಲ್ಲೂ ಕೂಡ ಹೈನು ರಾಸುಗಳಲ್ಲಿ ನವಜಾತ ಕರುಗಳ ಆರೈಕೆ ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಮುಂದಿನ ದಿವಸಗಳಲ್ಲಿ ಹಾಲನ್ನು ನೀಡುವ ಮೂಲಕ ನಮಗೆ ಆರ್ಥಿಕವಾದಂತಹ ಒಂದು ಭದ್ರತೆಯನ್ನು ನೀಡುತ್ತೆ. ಒಳ್ಳೆಯ ಹಾಲನ್ನು ನೀಡಬೇಕು, ಆದಷ್ಟು ಬೇಗ ನೀಡಬೇಕು, ಹೆಚ್ಚು ಇಳುವರಿಯನ್ನು ನೀಡಬೇಕು, ಯಾವುದೇ ತೊಂದರೆಗಳು ಅಂತಹ ಕರುಗಳಿಗೆ ಆಗಬಾರದು ಅಂತ ಹೇಳಿದರೆ ನಾವು ಕೆಲವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಹಾಗೆ ಆರೈಕೆಯನ್ನು ವಹಿಸಬೇಕಾಗುತ್ತೆ. ಅದು ಏನೆಲ್ಲ ಆರೈಕೆಯನ್ನು ಮಾಡಬೇಕಾಗುತ್ತೆ, ಹೇಗೆ ಮಾಡಬೇಕಾಗುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಜಿ ಶಂಕರೇಗೌಡರು. ಗೌಡ್ರೆ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಶುಭ ದಿನ. ಈ ಕರು ಹಾಕ್ತಕ್ಕಂತಹ ಸಮಯದಲ್ಲಿ ಪಶುಪಾಲಕರು ಕೆಲವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ವಿಜ್ಞಾನಿಗಳಾಗಿ ಮತ್ತೆ ವೈದ್ಯರಾಗಿ ತಾವು ಆಗಾಗ್ಗೆ ಹೇಳ್ತಾ ಇರ್ತೀರಿ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕರು ಹಾಕ್ತಕ್ಕಂತಹ ಸಮಯದಲ್ಲಿ ನಮ್ಮ ಕೃಷಿಕರು ವಹಿಸಬೇಕು ಅಂತೀರಿ? ಸಾಮಾನ್ಯವಾಗಿ ಗರ್ಭಧರಿಸಿದ ಹೈನು ರಾಸುಗಳು ನಿಮಗೆಲ್ಲ ಚೆನ್ನಾಗಿ ಗೊತ್ತು, 9 ತಿಂಗಳು 9 ದಿವಸ ಅಂತ ನಾವು ಹೇಳ್ತೀವಿ. ಆ ಅವಧಿ ನಂತರ ಕರುವನ್ನ ಹೊರಗಡೆ ಹಾಕ್ತವೆ. ಸಾಮಾನ್ಯವಾಗಿ ಈ ಕರು ಹಾಕುವ ಸಮಯ ರಾತ್ರಿ ಹೊತ್ತೇ ಇರುತ್ತೆ. ಅದು ಬೆಳಗಿನ ಜಾವ ಅಂತ ಕರಿತೀವಿ ನಾವು ಅದನ್ನ, ವಿ ಅವರ್ಸ್ ಅಂತಲೂ ಕರಿತೀವಿ ನಾವು ಅದನ್ನ. ಅಂದ್ರೆ ಒಂದು 4 ಗಂಟೆ 3:30 ಈ ಸಮಯದಲ್ಲಿ. ಈ ಸಮಯ ನಮ್ಮ ರೈತರಿಗೆ ಅಷ್ಟು ಸಮಯವನ್ನು ಕೊಡಲಾರದಂತ ಸಮಯ. ನಮಗೆ ಸೂಕ್ತವಲ್ಲ, ಆದ್ರೆ ಹಸುವಿಗೆ ಸೂಕ್ತವಾದಂತ ಸಮಯ. ನಾವು ಆಗ ಸ್ವಲ್ಪ ತ್ಯಾಗಕ್ಕೆ ಸಿದ್ಧವಾಗಿರ್ಬೇಕಾಗತ್ತೆ. ನಮ್ಮ ರೈತ ಪಾಲಕರು, ನಮ್ಮ ಗೋಪಾಲಕರು ಸ್ವಲ್ಪ ನಿದ್ದೆಗೆಡಬೇಕು. ನಿದ್ದೆಗೆಟ್ರೆ ಒಂದು ಕರುವನ್ನ ಜೋಪಾನವಾಗಿ ಅವರು ಕಾಪಾಡಿದಂತ ಒಂದು ಜವಾಬ್ದಾರಿ ಅವರು ಮೆರೀತಾರೆ. ಎರಡನೇದು ಅದು ಮುಂದೆ ಒಂದು ದಿನ ಬಹಳ ಹೆಮ್ಮರವಾಗಿ ಬೆಳೆದು ಉತ್ತಮವಾದ ರಾಸಾಗಿ ರೂಪುಗೊಂಡು ಹತ್ತತ್ರ 91 ಲಕ್ಷ ರೂಪಾಯಿವರೆಗೂ ಮಾರಾಟವಾಗ್ತಕ್ಕಂತ ಒಂದು ಸಂದರ್ಭ ಉಂಟು. ಯಾವಾಗ ಅಂತ ಅಂದ್ರೆ ಕಟ್ಟುನಿಟ್ಟಾದಂತ ಆರೈಕೆ ಮಾಡಿದಾಗ, ಅದನ್ನ ಪಾಲನೆ ಮಾಡಿದಾಗ, ಪೋಷಣೆ ಮಾಡಿದಾಗ. ಸರ್, ನಾನು ಈಗಾಗಲೇ ಹೇಳಿದೆ, ರಾತ್ರಿ ಸಮಯದಲ್ಲಿ ಇವು ಕರು ಆಗ್ತವೆ. ನಮ್ಮ ಹೈನು ರಾಸುಗಳು ಬಹುತೇಕ ಸಾಮಾನ್ಯವಾಗಿ ಅದು ಮಲ್ಕೊಂಡಾಗ್ತವೆ. ಕೆಲವು ಕಡಿಮೆ ಒಂದು ಪ್ರಮಾಣವು ನಿಂತ್ಕೊಂಡು ಆಗ್ತವೆ. ಈ ನಿಂತ್ಕೊಂಡು ಕರು ಆಗ್ತವಲ್ಲ, ಅಂತ ಸಂದರ್ಭದಲ್ಲಿ ನಮ್ಮ ಗೋಪಾಲಕರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಅವಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಸಾಮಾನ್ಯವಾಗಿ ಈ ಕೊಟ್ಟಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಹಸುಗಳ ಒಂದು ನೆಲ ಹೇಗಿರ್ಬೇಕಪ್ಪ ಅಂತ ಅಂದ್ರೆ, ಮಾಮೂಲಿ ಸಿಮೆಂಟ್ ಕಾಂಕ್ರೀಟ್ ಮೇಲೆ ಅವ್ರನ್ನ ಕಟ್ಟಿರ್ತಾರೆ. ಕರು ಹಾಕುವ ಸಮಯದಲ್ಲಿ ಸ್ವಲ್ಪ ನೆಲಹುಲ್ಲನ್ನು ನಾವು ಅದನ್ನ ಮೇಲೆ ಹಾಸ್ಬೇಕು. ಭತ್ತದ ಹುಲ್ಲಾಗ್ಬಹುದು ಅಥವಾ ರಾಗಿ ಹುಲ್ಲಾಗ್ಬಹುದು. ಯಾಕೆ ಅಂತ ಅಂದ್ರೆ ಕರು ಹಾಕುವ ಸಂದರ್ಭದಲ್ಲಿ ಲೋಳೆ ಮಿಶ್ರಿತ ಆದ ರೀತಿಯ ಮ್ಯೂಕಸ್ ಅಂತ ಕರಿತೀವಿ, ಅದು ಈಚೆ ಬರುತ್ತೆ. ನಾವು ಅದನ್ನ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ, ಅಲಂಟಾಯಿಕ್ ಫ್ಲೂಯಿಡ್ ಅಂತ ಕರಿತೀವಿ, ನಂತರ ಲೋಷಿಯಾ ಅಂತ ಕರಿತೀವಿ. ಇದೆಲ್ಲ ಆ ಕೊಟ್ಟಿಗೆಯನ್ನ ಒಂದು ರೀತಿ ಸ್ಲಿಪ್ಪರಿ ಮಾಡ್ತಕ್ಕಂತ ಜಾರುವ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಅದು ಹಸುವಿಗೂ ಸಮಸ್ಯೆ ಇರುತ್ತೆ, ಕರುವಿಗೂ. ಆಮೇಲೆ ಕರುವಿನ ಆರೈಕೆ ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಆ ರೈತನಿಗೂ ಈ ಒಂದು ಜಾರುವಿಕೆ ಇರುತ್ತಲ್ಲ, ಸ್ಲಿಪ್ಪರಿ ನೇಚರ್ ಆ ಮ್ಯೂಕಸ್ ಇಂದ ಸ್ವಲ್ಪ ಆಘಾತವನ್ನು ಉಂಟು ಮಾಡ್ತಕ್ಕಂತ ಸಂದರ್ಭ. ನೀವು ಕೇಳಿದ್ರೆ ಕರು ಹಾಕುವ ಸಮಯದಲ್ಲಿ ಪಶುಪಾಲಕರು ವಹಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳೇನು ಅಂತ ಎರಡು ಭಾಗವಾಗಿ ಹೇಳ್ಬೋದು. ನಾವು ಕರು ಹಾಕಿದ ತಕ್ಷಣ ಸಮಯ, ತತ್ಕ್ಷಣ, ಇಮಿಡಿಯೇಟ್ ಅಂತ ಕರಿತೀವಿ. ಇಮಿಡಿಯೇಟ್ ಪೀರಿಯಡ್ ಏನ್ ಮಾಡಬೇಕು, ನಾನು ನಿಮ್ಗೆ ಹೇಳಿದೆ, ನೆಲವುಲ್ಲ ಆಸಿರ್ತೀವಿ, ಕರು ಆಗ್ತಾ ಇರುತ್ತೆ ಸಂದರ್ಭ. ಆ ಒಂದು ಪ್ರೊಸೆಸ್ ನೀವು ನೆನಪಿಸ್ಕೊಳ್ಳಿ. ಹಲವಾರು ಬಾರಿ ಕರು ನೈಸರ್ಗಿಕವಾಗಿ ಹಾಕತ್ತೆ, ನ್ಯಾಚುರಲ್ ಡೆಲಿವರಿ ಅಂತ ಕರಿತೀವಿ. ಕೆಲವು ಸಂದರ್ಭ ಸ್ವಲ್ಪ ಕರುವಿನ ಬರ್ತ್ ಕೆನಾಲು ಒಂದಿಷ್ಟು ಸಣ್ಣ ಪ್ರಾರಂಭಿಕ ದಿನಗಳಾದ್ರೆ, ಅಂದ್ರೆ ಈ ಮೊಣಕಗಳಾದ್ರೆ, ಈ ಫರ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದಿಷ್ಟು ನಾವು ಮನೆಯಲ್ಲಿರ್ತಕ್ಕಂತ ಒಂದಿಷ್ಟು ಕೈ ಎಣ್ಣೆ, ಇದು ಲೂಬ್ರಿಕೆಂಟ್ಸು ಅಥವಾ ಕೊಪ್ಪರಿ ಎಣ್ಣೆ, ಈ ರೀತಿ ಪದಾರ್ಥಗಳನ್ನ ಸೌರಿ ಆ ಕರುವಿನ ಸುತ್ತ ಅದನ್ನ ಎಳ್ಕೋಬಹುದು. ಸ್ವಲ್ಪ ಯೋನಿ ಭಾಗ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ನ್ಯಾರೋಡ್ ಅಂತ ಕರಿತೀವಿ. ಇದು ಸ್ವಾಭಾವಿಕವಾಗಿ ಆಗುವಾಗ ಕೆಲವಾರು ಬಾರಿ ತಲೆ ಒಂದ್ ಕಡೆ ವಾಲ್ಬಿಟ್ಟಿರ್ತದೆ, ಡಿವಿಯೇಷನ್ ಅಂತ ಕರಿತೀವಿ, ಮಡಿಚ್ಕೊಂಡಿರುತ್ತೆ. ಮುಂಗಾಲುಗಳಿರ್ತಾವಲ್ಲ ಅವು ಮಡಿಚ್ಕೊಂಡಿರ್ತವೆ, ಅಥವಾ ಹಿಂಗಾಲುಗಳು. ಇದನ್ನ ನಾವು ಡಿಸ್ಟೋಕಿಯಾ ಅಂತಲೇ ಕರೆದ್ಬಿಟ್ವಿ, ಕಷ್ಟ ಪ್ರಸವ ಅಂತಲೇ ಕರಿತೀವಿ. ಆ ಸಂದರ್ಭದಲ್ಲಿ ಗೋಪಾಲಕರ ಕೈಯಲ್ಲಿ ಅದನ್ನ ಶುಶ್ರೂಷೆ ಮಾಡ್ತಕ್ಕಂಥ ಶಕ್ತಿ ಇರಲ್ಲ, ಗೊತ್ತಾಗಲ್ಲ. ಹಾಗಾಗಿ ತಕ್ಷಣವೇ ಅವರು ವೈದ್ಯರನ್ನ ಅಗತ್ಯತೆಯನ್ನ ಅಥವಾ ಅವರ ಸಹಾಯವನ್ನು ಪಡ್ಕೊಳ್ಳೇಬೇಕು. ಕರು ತಾಯಿಯ ಗರ್ಭಕೋಶದಿಂದ ಹೊರ ಬರ್ತಾ ಇದೆ ಅಂತ ಅನ್ಕೋಣ. ಈಚೆ ಬರುತ್ತೆ, ಕರು ಜೀವ ಇದೆಯೋ ಅಥವಾ ಸತ್ತಿದೆಯೋ, ಹಲವಾರು ಬಂದ್ರೆ ಸತ್ತಿರ ಕರುನು ಬರುತ್ತೆ, ಅಥವಾ ತುಂಬಾ ವೀಕ್ ಇದೆಯೋ, ದೇಹದಾರ್ಢ್ಯತೆ ಅಥವಾ ಅದರ ಒಂದು ಫಿಸಿಕಲ್ ಫಿಟ್ನೆಸ್ ಅಂತ ಕರಿತೀವಲ್ಲ, ಅದು ಹೇಗಿದೆ, ಅಥವಾ ಇದ್ರ ಉಸಿರಾಟ ಆಡ್ತಾ ಇದೆಯಾ ಇಲ್ವಾ ಅನ್ನೋದು ತಿಳ್ಕೋಬೇಕಾದಂತ ಒಂದು ಪ್ರಸಂಗ ಇರುತ್ತೆ. ಹಾಗಾಗಿ ಅವರು ಆ ಒಂದು ಕರುವಿನ ಎದೆ ಭಾಗ ಮುಟ್ಟಬೇಕು, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಉಸಿರಾಟ ಕ್ರಿಯೆ ನಡೀತಾ ಇದೆಯೋ ಇಲ್ವೋ ಅಂತ. ರೆಸ್ಪಿರೇಟರಿ ಆಕ್ಟಿವಿಟಿ ಗೊತ್ತಾಗುತ್ತೆ ನಿಮ್ಗೆ. ಬಹುಶಃ ನೀವು ಒಂದು ಪ್ರಶ್ನೆ ಕೇಳ್ಬೋದು ನೀವು, ಈ ಉಸಿರಾಟ ಕ್ರಿಯೆ ತಾಯಿಯ ಗರ್ಭಾವಸ್ಥೆ ಇದ್ದಾಗ ಅಂದ್ರೆ ಗರ್ಭದಲ್ಲೇ ಈ ಕರು ಉಸಿರಾಡ್ತಾ ಇರತ್ತ ಇಲ್ವಾ ಅಂತ. ಇದು ಬಹಳ ಕೌತುಕವಾದ ಪ್ರಶ್ನೆ, ಹಲವಾರು ಸಂದರ್ಭಗಳಲ್ಲಿ ನಮ್ಮ ಗೋಪಾಲಕರು ನಮ್ಮನ್ನು ಸಹ ಕೇಳ್ತಾರೆ. ಗರ್ಭಕೋಶದಲ್ಲಿರುವಾಗ, ತಾಯಿಯ ಗರ್ಭಕೋಶದಲ್ಲಿರುವಾಗ ಆ ಕರುವಿನ ಈ ಒಂದು ಶ್ವಾಸಕೋಶ ಉಸಿರಾಟ ಕ್ರಿಯೆಯಲ್ಲಿ ತೊಡಗಿರಲ್ಲ, ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನಾವು, ಅದು ಪ್ಲಾಸೆಂಟಾ ಅಂತ ಹೇಳ್ತೀವಿ ನಾವು ನಿಮ್ಗೆ ಸತ್ತೆ. ಅದ್ರ ಮೂಲಕ ಈ ದೇಹದ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಕರು ತಾಯಿಯ ಗರ್ಭಕೋಶದಿಂದ ಹೊರಗೆ ಬಂದು, ಮನುಷ್ಯರಲ್ಲೂ ಅಷ್ಟಯ, ಹೊರಗೆ ಬಂದು ಈ ಸ್ವಾಭಾವಿಕವಾದಂತಹ ಈ ಗಾಳಿಯನ್ನ ಆಮ್ಲಜನಕ ಅಂತಲೇ ಕರಿಬಹುದು ನೀವು, ಅದನ್ನ ಸೇವಿಸೋದ್ರ ಮೂಲಕ ಪ್ರಥಮವಾಗಿ ಚಾಲನೆ ನೀಡ್ತವೆ ಉಸಿರಾಟ ಪ್ರಾರಂಭ. ನೋಡಿ, ತಾಯಿಯ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಶ್ವಾಸಕೋಶದ ಕೆಲಸ ಇರಲ್ಲ. ನೋಡಿ, ನಾವೇನಂತ ಹೇಳ್ತೀವಿ, ಮಾಮೂಲಿ ಒಬ್ಬ ಮನುಷ್ಯಂಗೆ ಆಗಿರ್ಲಿ ಅಥವಾ ಪ್ರಾಣಿಗೆ ಆಗಿರ್ಲಿ, ಉಸಿರಾಟ ಕ್ರಿಯೆ ನಿಂತೋಯ್ತು ಅಂತ ಅಂದ್ರೆ ಅದು ಜೀವನದ ಕೊನೆಯ ಭಾಗ ಅಂತ ಕರಿತೀವಿ ನಾವು, ಸಾವು ಅಂತಲೇ ಕರೆದು ಬಿಡ್ತೀವಿ. ನೋಡಿ ಎಷ್ಟು ವ್ಯತಿರಿಕ್ತ ಇದೊಂದು ನಿಸರ್ಗ ಏನಿದೆ, ಇದೆಲ್ಲ ಬಹಳ ಕೌತುಕವಾದ ವಿಷಯ. ಈಚೆ ಬಂದಂತ ಕರುವನ್ನ ಅದ್ರ ಸುತ್ತ ಈ ಆಮ್ನಿಯಾಟಿಕ್ ಅಲಂಟಾಯಿಕ್ ಅಂತ ಈ ಒಂದು ಲೋಳೆಗಳಿರ್ತವೆ, ಅವು ಅದನ್ನ ಆವರಿಸಿರುತ್ತೆ, ಗೊಣ್ಣೆ ತರ ಇರುತ್ತೆ. ಸಾಮಾನ್ಯವಾಗಿ ಆ ಮೂಗು, ಬಾಯಿ, ಈ ಕಿವಿ ಅಲ್ಲಿರ್ತಕ್ಕಂಥ ಲೋಳೆಗಳನ್ನ ತಕ್ಷಣವಾಗಿ ನಾವು ಅದನ್ನ ಹಿಂಡಿ ತೆಗೆದು ಬಿಡ್ಬೇಕು. ಅದನ್ನ ಮೂಗು, ಬಾಯಿ, ಕಿವಿ ಕಿವಿ ಬಹುಮುಖ್ಯವಾಗಿ ಮೂಗು, ಯಾಕೆಂದ್ರೆ ಉಸಿರಾಟ ಅಲ್ಲಿ ಆ ನಾಳದಲ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಕರಿತೀವಲ್ಲ, ಅಲ್ಲಿ ಈ ಲೋಳೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಕೆಲವರೆಲ್ಲ ಅದನ್ನು ಊಬಿ ಅಂತಲೇ ಹೇಳ್ತೀವಿ ನಾವು. ಹೌದೌದು, ನಾವು ವಿಜ್ಞಾನಿಗಳಾಗಿ ಸಾಧ್ಯವಾದ್ರೆ ನೀವು ನಾವು ಜೋರ ಊದಿ ಅದನ್ನ ಬಾಯಿ ಆ ನಾಸಿಕ ರಂಧ್ರವನ್ನ ಅಥವಾ ಬಾಯಿಯನ್ನ ಜೋರ ಉರುಬಿ ಉರ್ಬಿಟ್ಟು ಅದು ಲೋಳೆ ತೆಗೆದುಬಿಡಿ ಅಂತ ನಾವು ಹೇಳ್ತೀವಿ. ಕೆಲವು ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾರ ಒಂದು ಬನಿಯನ್ ಬಟ್ಟೆ ಇದ್ರೆ, ಕಾಟನ್ ಮೆಟೀರಿಯಲ್, ಶುಭ್ರವಾದಂತ ಒಂದು ಕಾಟನ್ ಮೆಟೀರಿಯಲ್, ಅದರೊಳಗೆ ನೀವು ಕರುವಿನ ಮೇಲ್ಭಾಗವನ್ನ ನೀವು ಅದನ್ನ ಚೆನ್ನಾಗಿ ಶುದ್ಧೀಕರಿಸಿ ಅಂತ. ಈ ಲೋಳೆಯನ್ನ ತೆಗಿಬೇಕು ಅನ್ನುವಂಥದ್ದು ಅಲ್ವಾ, ಈ ನವಜಾತ ಕರು ಜನಿಸಿದ ತಕ್ಷಣ ಪಶುಪಾಲಕರು ಏನ್ ಮಾಡಬೇಕು ಅನ್ನೋದಕ್ಕೆ ಲೋಳೆಯನ್ನ ತೆಗಿಬೇಕು ಅನ್ನುವಂಥದ್ದು ಒಂದು. ಮತ್ತೆ ಈ ಹೊಕ್ಕಳು ಬಳ್ಳಿ ಒಂದಿರುತ್ತೆ, ಹೌದು, ಅದನ್ನ ಏನ್ ಮಾಡಬೇಕು? ನವಜಾತ ಕರುವಿನಲ್ಲಿ ಲೋಳೆ ತೆಗಿಬೇಕು ಅಂತ ನಾನು ಹೇಳಿದೆ ನಿಮ್ಗೆ. ಹೌದು, ಸಾಧ್ಯವಾದಷ್ಟು ತನ್ನ ಕರುವಿನ ಲೋಳೆಯನ್ನ ತಾಯಿನೇ ನಿಕ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಬಹಳ ಬಹಳ ಒಳ್ಳೇದು. ನೋಡಿ, ಇದು ನಿಸರ್ಗಿಕವಾಗಿ ಅದು ಥರ್ಮೋ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅಂದ್ರೆ ಉಷ್ಣ ನಿಯಂತ್ರಣ ವ್ಯವಸ್ಥೆ ನಮ್ಮ ದೇಹದಲ್ಲಿ, ಅದು ಪರಿಪಕ್ವವಾಗುತ್ತೆ, ಚಾಲನೆ ನೀಡುತ್ತದೆ. ಈಗ ತುಂಬಾ ಜನಕ್ಕೆ ಅದೊಂದು ಅನುಮಾನ ಇದೆ, ಈಗ ಹಸು ನೆಕ್ಲಿಕ್ ಬಿಡಬೇಕೋ ಬೇಡವೋ ಅಂತ ಹೇಳಿ ಕೆಲವರು ತಡೆ ಮಾಡೋ ಅಂತದ್ದು ಕೂಡ ಇದೆ. ಅದು ಈ ಮೂಢನಂಬಿಕೆ, ದಯವಿಟ್ಟು ಗೋಪಾಲಕರು ಈ ಒಂದು ವಿಷಯವನ್ನ ಗಮನಿಸಬೇಕು. ತಕ್ಷಣ ಸಾಧ್ಯವಾದಷ್ಟು ನೀವು ತಾಯಿ ಹಸುವಿಗೆ ಕರುವನ್ನ ಅದ್ರ ಮುಂಭಾಗ ತಗೊಂಡೋಗಿ ಇಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಆಗ ಅದು ಸ್ವಾಭಾವಿಕವಾಗಿ ಅದು ನೆಕ್ಲಿಕ್ಕೆ ಪ್ರಾರಂಭಿಸುತ್ತೆ. ಈ ರೀತಿ ನೆಕ್ಕುವಿಕೆಯಿಂದ ಉಷ್ಣ ನಿಯಂತ್ರಣ ವ್ಯವಸ್ಥೆ ಇರುತ್ತಲ್ಲ, ಥರ್ಮೋ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಅದು ಚಾಲನೆಗೊಳ್ಳುತ್ತೆ, ಆಕ್ಟಿವೇಟ್ ಆಗುತ್ತೆ. ಆದ್ರೆ ಇಲ್ಲೊಂದು ಸಣ್ಣ ಗೋಜುಲಿ ಇದೆ, ಗೊಂದಲ. ಈ ಅನುಭವ ಇರತಕ್ಕಂತ ಹಸುಗಳು, ಅಲ್ಲೇ ಒಂದು ಮೂರ್ನಾಲ್ಕು ಬಾರಿ ಕರುಗಳು ಹಾಕಿರ್ತಕ್ಕಂತ ಹಸುಗಳು, ಇದು ಏನ್ ತೊಂದರೆ ಇಲ್ಲ, ಆ ಕರುಗಳನ್ನ ನೋಡದಿಟ್ಟಿಗೆ ಆ ದೃಷ್ಟಿ ಆ ಕಡೆಗೆ ಬೀರುತ್ತೆ ತಾನಾಗೆ, ಅವು ಇಂಟ್ರೆಸ್ಟ್ ಅನ್ನ ಇನ್ಕ್ಲಿನೇಷನ್ ಅನ್ನ ಆ ಕರುವಿನ ಕಡೆಗೆ ಆಕರ್ಷಣೆಯನ್ನು ಹೊಂದ್ತವೆ. ಈ ಮೊಣಕಗಳಿದಾವಲ್ಲ, ಫಸ್ಟ್ ಟೈಮ್ ಕರು ಆಗ್ತಾ ಇರ್ತಾವಲ್ಲ, ನಾವು ಅದನ್ನ ಈಫರ್ ಅಂತ ಕರಿತೀವಿ. ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅವು ಸ್ವಲ್ಪ ಪ್ರಾರಂಭಿಕ ಅಂದ್ರೆ ಫಸ್ಟ್ ಟೈಮ್ ಡೆಲಿವರಿ ಆಗಿರೋದ್ರಿಂದ ಸುಸ್ತಾಗಿರುತ್ತೆ, ಆಮೇಲೆ ಹೊಸತನ ಇರುತ್ತೆ ಇದ್ರೊಳಗೆ, ಕರುವಿನ ಬಗ್ಗೆ ಅಷ್ಟು ಆಕರ್ಷಣೆ ಇರಲ್ಲ. ಹಾಗಾಗಿ ಅವಕ್ಕೆ ನಾವು ಒಂದ್ ಸ್ವಲ್ಪ ಪ್ರಚೋದನೆಯನ್ನು ನೀಡಬೇಕು, ಅದು ತಗೊಂಡೋಗಿ ನಾವು ಈಫರ್ ಹತ್ರ ಕರುವನ್ನ ಮಲಗಿಸ್ಬೇಕಾಗುತ್ತೆ, ಆಗ ಸ್ವಲ್ಪ ಅವು ಆಕ್ಟಿವೇಟ್ ಆಗುತ್ತೆ. ಈ ಒಂದು ಮೊಣಕಗಳು ಹೊಕ್ಕಳು ಬಳ್ಳಿದೊಂದು ಹೇಳಲಿಲ್ಲ ತಾವು, ನಾನು ಲೋಳೆ ಹೇಳಿದೆ ನಿಮ್ಗೆ. ಹೌದು. ಆಮೇಲೆ ಉಸಿರಾಟ ಪ್ರಕ್ರಿಯೆನ ಹೆಂಗೆ ನೀವು ಚಾಲನೆಗೊಳಿಸಬೇಕು ಅಂತಲೇ ಹೇಳಿದೆ ನಾನು. ಹೌದು. ನೆಕ್ಸ್ಟ್ ಒಕ್ಳು ಬಳ್ಳಿ. ಒಕ್ಳು ಬಳ್ಳಿ ಅಂತ ಅಂದ್ರೆ ನೇವಲ್ ಅಂತ ಕರಿತೀವಿ ನಾವು, ಅಥವಾ ಪ್ಲಾಸೆಂಟ. ಇದು ತಾಯಿಯ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಕರು ಮತ್ತು ತಾಯಿಯ ನಡುವೆ ಇರತಕ್ಕಂತ ಒಂದು ತಾತ್ಕಾಲಿಕ ಸೇತುಬಂಧ. 9 ತಿಂಗಳು 9 ದಿವಸ ಅವಧಿ ಅದು. ಅಷ್ಟು. ಈಗ ಎಮ್ಮೆಗಳಲ್ಲಾದ್ರೆ 10 ತಿಂಗಳು 10, ಆಮೇಲೆ ಕುರಿ ಮತ್ತು ಮೇಕೆಗಳಾದ್ರೆ 5 ತಿಂಗಳು 5 ದಿವಸ ಅಂತ ಹೇಳ್ತೀವಿ. ಅಷ್ಟು ದಿವಸ ಮಾತ್ರ ತಾಯಿ ಗರ್ಭದಲ್ಲಿ ಇರೋದು, ಯಾವುದೇ ಒಂದು ಮರಿ. ನಂತರ ಅದಕ್ಕೆ ಇರಕ್ ಆಗಲ್ಲ, ಇದು ಫಾರಿನ್ ಇರುತ್ತೆ. ಇದು ಇದು ತಾಯಿಗೆ ಸಂಪೂರ್ಣವಾಗಿ ಸೇರಿದ್ದಲ್ಲ. ಇದು ತಂದೆ ಅರ್ಧ ಇರುತ್ತೆ, ಗೊತ್ತು ನಿಮ್ಗೆ, 50%. ಹೌದು. ತಾಯಿ ಅರ್ಧ ಭಾಗ ಸೇರಿ ಒಂದು ಹೊಸ ಭ್ರೂಣವಾಗಿ ಮಾರ್ಪಾಡಾಗಿರುತ್ತೆ. ಹಾಗಾಗಿ ಯಾವಾಗ್ಲಿದ್ರೂ ಸಹ ಎಂದಾದರೂ ಒಂದು ದಿನ ತಾಯಿ ತನ್ನ ಗರ್ಭಕೋಶದಿಂದ ಅನಿವಾರ್ಯವಾಗಿ ಈ ಕರುವನ್ನ ಹೊರಹಾಕ್ಲೇಬೇಕಾದಂತ ಪ್ರಮೇಯ ಇರುತ್ತೆ. ಇಟ್ಕೊಳಕಾಗಲ್ಲ. ಬಹುಶಃ ನೀವು ಮನುಷ್ಯರಲ್ಲಿ ಕೇಳಿರ್ತೀರ, ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆದಾಗ ಕೆಲವು ಹೆಣ್ಣು ಮಕ್ಕಳುಗಳಲ್ಲಿ ವಾಂತಿ ಮಾಡ್ಕೊತಾ ಇರ್ತಾರ ಅವರು. ಹೈಪರ್ ಎಮಿಸಿಸ್ ಗ್ರಾವಿಡಮ್ ಅಂತಲೂ ಕರಿತೀವಿ ನಾವು ಅದನ್ನ. ಏನಕ್ಕೆ ಅಂತ ಅಂದ್ರೆ ತಾಯಿ ಗರ್ಭಕೋಶ ಅಷ್ಟು ಸುಲಭವಾಗಿ ಸ್ವೀಕರಿಸಿರಲ್ಲ. ಇದು ಅಲ್ಲಿ 50% ಇರುತ್ತಲ್ಲ, ಗಂಡಿಂದು ಮೇಲ್ ಸೈಡ್, ಇದೇನು ಬೇರೆ ಇರಬಹುದು ಅಂತ ಅದು ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ ಆ ಬಾಡಿಯ ಒಂದು ರೋಗ ನಿರೋಧಕ ಶಕ್ತಿ, ಆ ಒಂದು ವ್ಯವಸ್ಥೆ, ಇಮ್ಯುನಿಟಿ ಸಿಸ್ಟಮ್. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳುಗಳು ಕೆಲವರಿಗೆ ವಾಂತಿ, ಡಿಸ್ಕಂಫರ್ಟ್, ಡಿಸ್ಟ್ರೆಸ್, ಈ ತರ ಎಲ್ಲ ರೀತಿ ಇರುತ್ತೆ. ಕ್ರಮೇಣವಾಗಿ ಅದು ಸರಿ ಆಗುತ್ತೆ, ಆಮೇಲೆ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಸೈನಿಕರು ಇದಾರಲ್ಲ, ಏನು ಆಂಟಿಬಾಡೀಸ್ ಅಂತ ಕರಿತೀವಲ್ಲ ನಾವು, ಗುರುತಿಸ್ತದೆ ರೋಗ ನಿರೋಧಕ ಶಕ್ತಿ. ಹೌದು, ಇದು ನಮಗೆ ಸೇರಿರತಕ್ಕಂಥ ಒಂದು ಪ್ರಾಡಕ್ಟೇ ಅಂತ ಗುರುತಿಸಿ ನಂತರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ನಾನು ಒಕ್ಳು ಬಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು. ಕರು ಮತ್ತು ತಾಯಿ ನಡುವೆ ಇರತಕ್ಕಂಥ ತಾತ್ಕಾಲಿಕ ಸೇತುಬಂಧ. ವರ ಬಂದ ನಂತರ ಅಂದ್ರೆ ಸಾಮಾನ್ಯವಾಗಿ ವರ ಬರುವಲ್ಲೇ ಅದರಟ್ಟಿಗೆ ಅದೇ ಕಟ್ಟಾಗ್ಬಿಡುತ್ತೆ, ಅದು ಬೇರ್ಪಟ್ಟು ಬಿಡುತ್ತೆ. ಬೇರ್ಪಟ್ಟ ನಂತರ ಆ ಒಂದು ಸಂದರ್ಭದಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಅದು ಬೇರ್ಪಡಲ್ಲ. ಆ ಸಂದರ್ಭದಲ್ಲಿ ನಾವೇ ಅಂದ್ರೆ ನಮ್ಮ ಗೋಪಾಲಕರು, ರೈತ ಪಾಲಕರು ಅಥವಾ ರೈತ ಬಂಧುಗಳು ಅದನ್ನ ನಾವೇ ಕಟ್ ಮಾಡಬೇಕಾಗತ್ತೆ, ಬೇರ್ಪಡಿಸ್ಬೇಕಾಗತ್ತೆ. ಹಾಗಾದ್ರೆ ನಾವು ಎಷ್ಟು ಅಂತರ ಬಿಟ್ಟು ಬೇರ್ಪಡಿಸ್ಬೇಕು ಅನ್ನತಕ್ಕಂತ ಒಂದು ಪ್ರಶ್ನೆ ಬರುತ್ತಿಲ್ಲ. ವಿಜ್ಞಾನ ಹೇಳುತ್ತೆ 3 ಅಂಗುಲದ ಅಷ್ಟುದ್ದ ಉದ್ದ, ಅಂದ್ರೆ ಈ ಕರುವಿನ ಚರ್ಮದಿಂದ, ಹೊಟ್ಟೆ ಭಾಗದಿಂದ ಅಥವಾ ದೇಹದಿಂದ ಒಂದು 2 ಅಂಗುಲ, ಅಟ್ಲೀಸ್ಟ್ ಮಿನಿಮಮ್ 2 ಅಂಗುಲ, ಅಪ್ ಟು ಒಂದು 3 ಅಂಗುಲ ಅದನ್ನ ಕಟ್ ಮಾಡ್ಬಿಡಿ. 3 ಇಂಚಿನಷ್ಟು ಕಟ್ ಸಡನ್ನ ಕಟ್ ಮಾಡಬಾರದು. ಕಟ್ ಮಾಡಕ್ಕಿಂತ ಮುಂಚೆ ಒಂದು ಗಂಟು ಹಾಕ್ಬೇಕು. ಏನ್ ಗಂಟು? ಒಂದು ಟಾರ್ನಿಕೇಶನ್ ಅಂತ ಕರಿತೀವಿ ನಾವು. ಈ ಏನಾರ ಅಕ್ಕಿ ಮುಟ್ಟೆ, ರಾಗಿ ಮುಟ್ಟೆ ಕಟ್ತೀವಲ್ಲ, ಆತರ ಆ ಭಾಗ ಕಟ್ಟಬೇಕು. ಅದು ಮುಂದೆ ಕಟ್ ಮಾಡ್ಬೇಕು. ಆಮೇಲೆ ದಾರ ಅಥವಾ ಬಟ್ಟೆ, ಒಂದ್ ದಾರೆ. ನಾವೆಲ್ಲ ಇಲ್ಲಿ ಕ್ಯಾಟ್ ಗಟ್ಟು, ನೈಲಾನು, ಆತರ ಮೆಟೀರಿಯಲ್ ಎಲ್ಲ ನಮ್ಗಲ್ಲಿ ಇದೆ. ಇಲ್ಲಿ ಇಲ್ಲಿ ನಮ್ಮ ವೈದ್ಯಕೀಯ ಶಾಲೆಗಳಲ್ಲಿ ಅಥವಾ ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ. ಆದ್ರೆ ರೈತನ ಮನೆಯಲ್ಲಿ ಬಹಳ ಕಷ್ಟ. ಯಾವ್ದಾರ ಸಿಲ್ಕ್ ಥ್ರೆಡ್ ಇದ್ರೆ ಅಥವಾ ಮಾಮೂಲಿ ನೂಲೆ ಇದ್ರೆ ಒಂದು 3-4 ಪಟ್ಟು ಅದನ್ನ ಜೋಡಿಸ್ಕೊಂಡು ದಪ್ಪವಾಗಿ ಮಾಡ್ಕೊಂಡು ಅದನ್ನ ಒಂದ್ ಸ್ವಲ್ಪ ಯಾವ್ದಾರ ಟಿಂಚರ್ ಅಯೋಡಿನ್ ಏನಾರ ಇದ್ರೆ ಅಥವಾ ಡೆಟಾಲ್ ಇದ್ರೆ ಅದನ್ನ ಎಜ್ಜಿ ಅಂದ್ರೆ ಸ್ಟೆರಿಲೈಸ್ ಮಾಡ್ಕೊಳ್ಳಿ. ಅಥವಾ ಇತ್ತೀಚೆಗೆ ಕರೋನಾ ಟೈಮಲ್ಲಿ ನಾವೆಲ್ಲ ಸ್ಯಾನಿಟೈಸರ್ ಅಂತ ಉಪಯೋಗಿಸ್ತೀವಿ, ಅದನ್ನು ಬೆರೆಸ್ಕೋಬಹುದು. ಅದನ್ನು ಬೆರೆಸ್ಕೊಂಡು ಅಂದ್ರೆ ಸ್ಟೆರಿಲೈಸ್ ಮಾಡ್ದಂಗೆ ಆಗುತ್ತೆ. ಆ ತಾಯಿಯ ಕರುಳು ಬೆಳ್ಳಿ ಇರ್ತಲ್ಲ, ಆ ಒಂದು ಸತ್ತೆ ಇರುತ್ತಲ್ಲ, ಅಲ್ಲಿ ಒಂದು 2 ಅಂಗುಲ ಹೊಟ್ಟೆಯಿಂದ ತದನಂತರದ ಜಾಗದಲ್ಲಿ ಕಟ್ಟಿ ಅದನ್ನ ಬೇರ್ಪಡಿಸ್ಬೇಕು. ಬೇರ್ಪಡಿಸ್ ಹಂಗೆ ಬಿಡಂಗಿಲ್ಲ, ಅಲ್ಲಿಗೆ ಸಾಧ್ಯವಾದಷ್ಟು ಆಂಟಿಸೆಪ್ಟಿಕ್, ಮನೇಲಿ ಏನಾದ್ರೆ ಇತ್ತೀಚೆಗೆಲ್ಲ ಎಲ್ಲ ಇಟ್ಕೊಂಡಿರ್ತಾರೆ ಕ್ರಿಮಿನಾಶಕಗಳು, ಅವನ್ನ ನಾವು ಹಚ್ಚಿ ಅಂತ ಹೇಳ್ತೀವಿ. ಅಥವಾ ಕೊನೆಗೆ ಏನು ಸಿಗಲ್ಲ ಅಂದ್ರೆ ಡೆಟಾಲ್ ಆರು ಹಾಕಿ ಅಥವಾ ಸ್ಯಾನಿಟೈಸರ್ ಯಾವ್ದಾರ ಇದ್ರ ನೀವು ಉಪಯೋಗಿಸ್ತಾ ಇದ್ರೆ ಅದಾಕಿ. ಕೆಲವೊಮ್ಮೆ ಏನು ಸಿಗಲಿಲ್ಲ ಅಂತ ಅಂದ್ರೆ ಮನೆಯಲ್ಲಿ ಅರಿಶಿನ ಇರುತ್ತಲ್ಲ, ಅರಿಶಿನ, ಅದನ್ನ ಒಂದಿಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಅದನ್ನಾರು ಹಚ್ಚಿ, ಇದರಿಂದ ಆ ರೋಗ ಮುಕ್ತವಾಗಿರುತ್ತದೋ ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ. ಕರು ಹುಟ್ಟಿದ ತಕ್ಷಣ ಏನೇನು ಮಾಡಬೇಕು ಅನ್ನುವಂಥದ್ದನ್ನ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಇನ್ನು ಈ ಗಿಣ್ಣ ಹಾಲು, ಅದು ನಮ್ಮೆಲ್ಲರಿಗೂ ಕೂಡ ಪರಿಚಿತ. ಗಿಣ್ಣ ಹಾಲು ಅಂತ ಅಂದ್ರೆ ಏನು, ಅದರ ಮಹತ್ವ ಏನು? ಈ ಗಿಣ್ಣ ಹಾಲು ಅಂತ ಅಂದ್ರೆ ಅಥವಾ ಗಿಣ್ಣದ ಹಾಲು ಅಂತಲೂ ಕರೀತಾರೆ ಕೆಲವು ಭಾಗಗಳಲ್ಲಿ. ಹೌದು. ಇಂಗ್ಲಿಷ್ ಅಲ್ಲಿ ಅದನ್ನ ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಕೊಲೆಸ್ಟ್ರಾಮ್. ಈ ಒಂದು ಗಿಣ್ಣ ಹಾಲು ಇದೆಯಲ್ಲ, ಇದು ಮಾಮೂಲಿ ಹಾಲು ತರ ಅಲ್ಲ. ಇದು ಹುಟ್ಟಿದ ಕರುವಿಗೆ 30 ನಿಮಿಷ, ಅರ್ಧ ಗಂಟೆಲೆ ಕುಡಿಸಿ ಅಂತ ಹೇಳ್ತೀವಿ. ಗರಿಷ್ಠ ಸಮಯ 6 ಗಂಟೆ ಅಂತ ಹೇಳ್ತೀವಿ. ಈ ಗಿಣ್ಣ ಹಾಲು ಇರುತ್ತಲ್ಲ, ಬಹಳ ದಷ್ಟಪುಷ್ಟವಾದಂತ ಒಂದು ಪೌಷ್ಟಯುಕ್ತ ಒಂದು ಆಹಾರ ಇದು. ಮಾಮೂಲಿ ಹಾಲ್ಗಿಂತ 3-4 ಪಟ್ಟು ಹೆಚ್ಚಿನ ಸಸಾರಜನಕ ಇರ್ತವೆ. ಅಂದ್ರೆ ಪ್ರೋಟೀನ್ ಇರುತ್ತೆ, ಜೀವಸತ್ವಗಳಿರ್ತವೆ, ಅನ್ನಾಂಗಗಳಿರ್ತವೆ, ವೈಟಮಿನ್ಸು, ಮಿನರಲ್ಸು. ನಂತರ ಕೊಬ್ಬು ಕಡಿಮೆ ಇರುತ್ತೆ, ಇದರೊಳಗೆ ಕೊಬ್ಬಿನಂಶ ಕಡಿಮೆ ಇರುತ್ತೆ ಇದರಲ್ಲಿ. ಜೊತೆಗೆ ದೇಹಕ್ಕೆ ಬೇಕಾದಂತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ನಾವು ಅದನ್ನ ಇಮ್ಯುನೋಗ್ಲಾಬುಲಿನ್ಸ್ ಅಂತ ಕರಿತೀವಿ. ವಿಶೇಷವಾಗಿ IgG ಮತ್ತು IgA ಅಂತಕ್ಕಂಥ ಒಂದು ಇಮ್ಯುನೋಗ್ಲಾಬುಲಿನ್ಸ್ ಹೆಚ್ಚಾಗಿರ್ತವೆ. ಇದು ಕರುವಿಗೆ ಬಂದಂತ ದೈವದತ್ವವಾದಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು ನಾವು ಇದನ್ನ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹಲವಾರು ಸಂದರ್ಭ ರೈತ ಇದನ್ನ ತಡ ಮಾಡ್ತಾನೆ. ಹೌದು, ತಡ ಮಾಡೋ ಅಂತದ್ದಿದೆ, ಕೆಲವರು ಅದು ಬೇಡ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಈ ಮೂಢ ನಂಬಿಕೆಗಳು ಮತ್ತೆ ಸಂಶಯಗಳು ರೈತರಲ್ಲಿ ಇದಾವೆ. ಏನಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ ನೀವೀಗ ಈ ಗಿಣ್ಣಹಾಲಿಗೆ ಸಂಬಂಧ, ಗಿಣ್ಣಹಾಲಿಗೆ ಬಹಳ ಕುತೂಹಲಕರಿಯಾದಂತಹ ಒಂದು ಅಷ್ಟೇ ಒಂದು ಪ್ರಾಮಾಣಿಕ ಪ್ರಶ್ನೆಯನ್ನ ಕೇಳಿದ್ರೆ. ಹಲವಾರು ಸಂದರ್ಭದಲ್ಲಿ ನಮಗೂ ಸಹ ಈ ರೈತರುಗಳು ಈ ಫೋನ್ ಇನ್ ಕಾರ್ಯಕ್ರಮ ಇದ್ದಾಗ ಅಥವಾ ಹಾಸ್ಪಿಟ್ಲಿಗೆ ಬಂದಾಗ ಅಥವಾ ನಮ್ಮ ದೂರವಾಣಿಗೆ ಕರೆ ಮಾಡ್ತಾರೆ, ಸರ್ ಇದು ಗಿಂಡಾಲನ್ನ ಸ್ವಲ್ಪ ಲೇಟ್ ಆಗಿ ಕೊಡ್ಬೋದಲ್ವಾ, ಬೇಗ ಕೊಟ್ರೆ ಅದು ಉಚ್ಚಕೊಳ್ಳುತ್ತೆ, ಆಮೇಲೆ ಸತ್ತೆ ಬೀಳಲ್ಲ, ಆಮೇಲೆ ಜಂತು ಜಾಸ್ತಿ ಆಗ್ಬಿಡುತ್ತೆ ಅಂತ ನನಗೂ ಹಲವಾರು ಸಂದರ್ಭಗಳಲ್ಲಿ ರೈತಾಪಿ ಸಮೂಹ ಕೇಳಿದ್ದಾರೆ. ಇದು ಖಂಡಿತ ತಪ್ಪು, ಇದು ಒಂದು ಮೂಢನಂಬಿಕೆ. ಏನಕ್ಕೆ ಅಂದ್ರೆ ಎಷ್ಟು ನೀವು ಲೇಟ್ ಮಾಡ್ತಿರೋ, ತಡ ಮಾಡ್ತಿರೋ ಗಿಣ್ಣಾಲ್ ಕುಡಿಸ್ಲಿಕ್ಕೆ, ಈ ಕರುವಿನ GIT ಇರುತ್ತಲ್ಲ, ಜೀರ್ಣಾಂಗ ವ್ಯೂಹ ಒಳಗಡೆ ಅಲ್ಲಿ ರಂಧ್ರಗಳಿರ್ತವೆ. ಅದು ಪ್ರಾರಂಭಿಕ ಅಂತಲ್ಲ, ಆಗಿನ ಫಸ್ಟ್ ಟೈಮ್ ಅದು ಜೀರ್ಣ ಮಾಡ್ಕೋಬೇಕು. ಆ ಪೋರಸ್ ಅವೆಲ್ಲ ಅಲ್ಲಿ ಗಿಣ್ಣಾಲ್ ಬೇಗ ಕುಡಿದ್ರೆ ಬೇಗ ಜೀರ್ಣ ಆಗ್ಬಿಡುತ್ತೆ, ಆ ಕರುವಿಗೆ ಬೇಗ ಸೇರುತ್ತೆ, ಸೇರುತ್ತೆ, ಮೆಟಬಲೈಸ್ ಆಗುತ್ತೆ, ಅದು ಹೌದು, ಶಕ್ತಿ ಬರುತ್ತೆ ಅದಕ್ಕೆ ಕರುವಿಗೆ. ನೀವು ಲೇಟ್ ಮಾಡಿದಷ್ಟು ಕಷ್ಟ ಅದಕ್ಕೆ, ಲೇಟ್ ಆಗಿ ಕೊಟ್ರೆ ನೀವು 6 ಗಂಟೆ ನಂತರ ಕೊಡ್ತಾರಲ್ಲ, ಆಗ ರಂಧ್ರಗಳೆಲ್ಲ ಮುಚ್ಚೋಗಿರುತ್ತೆ, ಆಗ ಜೀರ್ಣ ಆಗೋದು, ಆಗ ಬೇದಿ ಆಗೋದು. ಹಂಗಾಗಿ ತಡ ಮಾಡ್ಲಿಕ್ಕೆ ಹೋಗ್ಲೇಬಾರದು. ನೀವು ಹೇಳಿದಂಗೆ 1/2 ಗಂಟೆ ಒಳಗಡೆನೆ ಬಹಳ ಉಡ್ಸಾಂತ ಪ್ರಯತ್ನವನ್ನ ಮಾಡಬೇಕು. ಈ ಗಿಣ್ಣಾಲನ್ನ ಕೊಟ್ರೆ ಬಹುಜನಗಳ ಒಂದು ನಮ್ಮ ರೈತಾಪಿ ವರ್ಗದಲ್ಲಿ ಇರತಕ್ಕಂತ ಸಂಶಯ, ಸತ್ಯ ಬೀಳಲ್ಲ. ಹೌದು, ಆ ಒಂದು ಸಂಶಯನೂ ಕೂಡ ಇದೆ. ತಾಯಿ ಹಸುವಿನಲ್ಲಿ ಸತ್ಯ ಬಹಳ ಪ್ರಮುಖವಾದಂತಹ ಒಂದು ಘಟ್ಟ ಅದು. ಅದ್ ಬೀಳಲ್ಲ ಅಂತ ಅಂದ್ರೆ ಗರ್ಭಕೋಶ ಕೆಟ್ಟು ಬಿಡುತ್ತೆ, ಪೋಸ್ಟ್ ಮಾರ್ಟಮ್ ಮೆಟ್ರೈಟಿಸ್ ಅಂತ ಕರಿತೀವಿ ನಾವು, ಸತ್ಯ ಹೋಗ್ತವೆ ಸೆಪ್ಟಿಕ್ ಮೆಟ್ರೈಟಿಸ್ ಆಗಿ. ಹಾಗಾಗಿ ಸತ್ಯ ಕರು ಹಾಕಿದ 12 ಗಂಟೆ ಅವಧಿ ಒಳಗಡೆ ಹಾಕ್ಲೇಬೇಕದು, ಅದು ಯಾಕೆಂದ್ರೆ ಅದು ಅದರದ್ದಲ್ಲ, ಅದು ಅದು ಕರುದದು ಆಚೆ ಹೊಂಟೋಗ್ಬೇಕು. ಹಾಗಾಗಿ ಈ ರೈತಾಪಿ ಜನಗಳಲ್ಲಿ ನಮ್ಮ ಪಶುಪಾಲಕರಲ್ಲಿ ಈ ಒಂದು ಸಂಶಯ ಇದೆ. ವೈಜ್ಞಾನಿಕವಾಗಿ ನಿಮ್ಗೊಂದು ಸತ್ಯ ಹೇಳಬೇಕು ಅಂತ ಅಂದ್ರೆ, ಕರು ಮೊಲೆ ಉಣಿಸುವುದರ ಮೂಲಕ ಅದು ಆಕ್ಚುಲಿ ಈ ಸತ್ಯ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಯಾವಾಗ ಈ ಕರು ಕೆಚ್ಚಲನ್ನ ಸೀಪುತ್ತೋ ಹಾಲ್ಗೋಸ್ಕರ, ಆಗ ಒಂದು ಚೋದಕ ದ್ರವ ಹಾರ್ಮೋನು ಆಕ್ಸಿಟೋಸಿನ್ ಅಂತ ಅದು ಸೆಕ್ರೆಟ್ ಆಗುತ್ತೆ ಬಾಡಿನಲ್ಲಿ. ಈ ಆಕ್ಸಿಟೋಸಿನ್ ಇಂದಲೇ ಈ ಒಂದು ಸತ್ಯ ಈಚೆ ಬರ್ಲಿಕ್ಕೆ ಬಹಳ ಅನುಕೂಲ. ಅದು ಕಾಂಟ್ರಾಕ್ಷನ್ ಇಂಡ್ಯೂಸ್ ಮಾಡುತ್ತೆ, ಅದು ಸಂಕುಚಿಸಿ ಸಂಚಲನವನ್ನ ಉಂಟು ಮಾಡುತ್ತೆ ಈ ಆಕ್ಸಿಟೋಸಿನ್. ಆದ್ರಿಂದ ಸತ್ಯ ಬೇಗ ಬೀಳಲಿಕ್ಕೆ ಸತ್ಯವಾಗಿ, ಇನ್ಫ್ಯಾಕ್ಟ್ ಈ ಒಂದು ಕರು ಉಣಿಸ್ತೀವಲ್ಲ ಮೊಲೆ ಉಣಿಸೋದು ಬೇಗ, ಅದರಿಂದಲೂ ಬಹಳ ಅದಕ್ಕೂ ಇದಕ್ಕೂ ನೇರ ಸಂಬಂಧನೇ ಇದೆ ಅಂತ ಹೇಳ್ಬೋದು ನಾವು. ಇಂದ ಈ ಮಿಶ್ರತಳಿ ಕರುಗಳಲ್ಲಿ ಕೊಂಬನ್ನ ಸುಡ್ತಕ್ಕಂತ ಒಂದು ಪದ್ಧತಿ ಇದೆ, ಇದು ಸುಡುವಂತದ್ದು ಸರಿಯೋ ಹೇಗೆ? ಸುಡಬೇಕಾಗತ್ತೆ. ಏನಕ್ಕೆ ಸುಡಬೇಕು ಅಂತ ಅಂದ್ರೆ, ಹಿಂದೆ ಈ ರೀತಿ ಮಿಶ್ರ ಹಸುಗಳು ಅಥವಾ ಕರುಗಳು ನಮ್ಮಲ್ಲಿ ಇತ್ತಿಲ್ಲ, ಇತ್ತೀಚೆಗೆ ಬಂದಂತ ಒಂದು ಪದ್ಧತಿ ಇದು. ಹಾಗೆಲ್ಲ ನಮ್ಮವನು ನಾಟಿ ತಳಿಗಳು, ಅವಕ್ಕೆ ನಾವು ಹೊಲ ಗದ್ದೆಗಳಿಗೂ ಉಳ್ತಾ ಇದ್ವಿ, ಅದನ್ನ ಡ್ರಾಟ್ ಪರ್ಪಸ್ಗೆ ಉಪಯೋಗಿಸ್ತಾ ಇದ್ವಿ. ಅಲ್ಲಿ ಕೊಂಬಿನ ಅವಶ್ಯಕತೆ ಇತ್ತು, ಒಂದು ನಾವು ಉಡಿರ್ತಕ್ಕಂತ ನೇಗ್ಲಾಗ್ಬಹುದು ಅಥವಾ ಗಾಡಿಗೆ ಈಚೆ ಬರದಂಗೆ, ಎರಡನೇದು ಪ್ರೊಟೆಕ್ಷನ್ಗೂ ಅನುಕೂಲ ಆಗ್ತಾ ಇತ್ತು. ಯಾಕೆಂದ್ರೆ ಬೇರೆ ದಷ್ಟಪುಷ್ಟವಾಗಿರ್ತಕ್ಕಂತ ಹಸುಗಳು ಅವು ಅಥವಾ ನಾಟಿ ದನಗಳು ಅದ್ರ ಮೇಲೆ ಜಗಳಕ್ಕೆ ಬಿದ್ದು ಬಿಡ್ತಿದ್ವಿ, ಆಗ ಅವು ಎದ್ರಕಂಡಾರ ಹೋಗ್ತಾ ಇದ್ವಿ. ಆ ರೀತಿ ಆ ನಿಸರ್ಗ ದತ್ತವಾಗಿ ಅವಕ್ಕೆ ಅದರ ಅವಶ್ಯಕತೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಹಾಲಿಗೋಸ್ಕರನೇ ಸಾಕ್ತಾ ಇರ್ತಕ್ಕಂತ ಸಂದರ್ಭಗಳಲ್ಲಿ ಈ ಮಿಶ್ರತಳಿ ಹಸುಗಳಲ್ಲಿ ಅದರ ಅವಶ್ಯಕತೆ ಇರಲ್ಲ, ಕೊಂಬಿನ ಅವಶ್ಯಕತೆ ಯಾಕಿರಲ್ಲ ಅಂತ ಅಂದು ಇದ್ರೂ ಹಲವಾರು ಬಾರಿ ಅವು ಗಾಯ ಮಾಡ್ಕೊಂಡ್ಬಿಡ್ತವೆ. ಅವು ಇವು ಸಿಗಾಕಂಡಿ ಅಥವಾ ಬೇರೆ ಜೊತೆ ಸಣ್ಣದಾಗಿ ಏನಾದ್ರು ಗುತ್ಕಂಡಿ ಇದು ಮಾಡ್ಕೊಳಕ್ ಕೂತ ಅಷ್ಟು ಇದಿರಲ್ಲ ಅವಕ್ಕೆ, ಏನು ಆಕ್ಟಿವ್ ಆಗಿರಲ್ಲ ಅವು, ಇದ್ರ ಬಗ್ಗೆ ಅಷ್ಟು ಸೆನ್ಸ್ ಇರಲ್ಲ. ಹಾಗಾಗಿ ಕರು ಜನಿಸಿದ 5 ದಿನಗಳ ನಂತರ 3 ವಾರಗಳೊಳಗಡೆ ಸಾಮಾನ್ಯವಾಗಿ ಇದನ್ನ ಒಂದು 14-15 ದಿವಸದಲ್ಲಿ ಸುಡಿಸ್ಬೇಕು ಅಂತ ಹೇಳ್ತೀವಿ. ಇದನ್ನ ಪಶುಪಾಲಕರು ಮಾಡತಕ್ಕಂತ ಕೆಲಸ ಅಲ್ಲ, ಸಂಬಂಧಪಟ್ಟಂತ ಒಂದು ಶುಶ್ರೂಷಕರು ಅಥವಾ ನಮ್ಮ ವೈದ್ಯರಿಂದ ಕರೆಸಿ ಈ ಕ್ರಿಯೆಯನ್ನ ಮಾಡಿಸಬೇಕಾಗಿ ನಾನು ಸಲಹೆ ಕೊಡ್ತೀನಿ. ಈ ಕರುಗಳು ಹುಟ್ಟಿದ ತಕ್ಷಣ ಜಂತುನಾಶಕಗಳನ್ನ ನೀಡಬೇಕಾ ಅಥವಾ ಯಾವಾಗ ಅದನ್ನ ನೀಡಬೇಕು ಅಂತೀರಿ? ಕರು ಹುಟ್ಟಿದ ದಿನನೇ ನಾವು ಕೊಡಲ್ಲ ಜಂತುನಾಶಕವನ್ನ. ಆ ಜಂತುನಾಶಕ ಬಹಳ ಬಹಳ ಮುಖ್ಯ, ಯಾಕೆಂದ್ರೆ ಕರುವಿನಲ್ಲಿ ಇನ್ನು ರೋಗ ನಿರೋಧಕ ಶಕ್ತಿ ಆಗ್ತಾನೆ ಉಲ್ಬಣಗೊಳ್ತಾ ಇರುತ್ತೆ. ಅದ್ರ ಜೊತೆಗೆ ಜೊತೆಲೇ ಈ ಜಂತುಳುಗಳು ಸಹ ಬೆಳವಣಿಗೆ ಬಹಳ ಚೆನ್ನಾಗಿ ಪ್ರಾರಂಭಿಸ್ತವೆ. ಕೊಟ್ಟಂತ ಆಹಾರ ಅಂದ್ರೆ ತಾಯಿಯಿಂದ ದೈವದತ್ವವಾಗಿ ಬಂದಿರತಕ್ಕಂತ ಗಿಣ್ಣ, ಅದನ್ನು ಎಲ್ಲಾನು ಇವೇ ಎಲ್ಲ ಜೀರ್ಣಿಸ್ಕೊಳಕ್ ಶುರು ಮಾಡಿಬಿಡ್ತವೆ. ಹಾಗಾಗಿ ನಾವು ಕರು ಹುಟ್ಟಿದ 10ನೇ ದಿನಕ್ಕೆ ಅದನ್ನ ಪ್ರಾರಂಭಿಸಿ ಅಂತ ಹೇಳ್ತೀವಿ ನಾವು. ಏನು ಈ ಒಂದು ಜಂತುನಾಶಕಗಳಿಗೆ. ಹತ್ತನೇ ದಿನ ಹಾಗೆ ಒಂದು ತಿಂಗಳು, ಮೂವತ್ತನೇ ದಿನ, ಅರವತ್ತನೇ ದಿನ ಎರಡು ತಿಂಗಳಿಗೆ, ಆಮೇಲೆ ಮೂರು ತಿಂಗಳಿಗೆ, ತೊಂಬತ್ತನೇ ದಿನಕ್ಕೆ ಈ ಜಂತು ಔಷಧಿಯನ್ನ ಹಾಕ್ಸಿ ಅಂತ ಹೇಳ್ತೀವಿ ನಾವು. ಅದನ್ನ ಆಲ್ಬೆಂಡಜಾಲು, ಓಕೆನು, ಸೈಂಟಿಫಿಕ್ ನೇಮ್ ಇದು, ಯಾವುದೇ ಒಂದು ಕಂಪನಿ ನೇಮ್ ಅಲ್ಲ. ಆಲ್ಬೆಂಡಜಾಲು, ಫೆನ್ಬೆಂಡಜಾಲು, ಈ ರೀತಿ ಜಂತು ನಾಶಕಗಳು ಸಾಕಷ್ಟು ಇದಾವೆ. ಪಶು ಔಷಧಿಗಳು ಸಿಗ್ತಕ್ಕಂಥ ಜಾಗದಲ್ಲಿ ಇವು ಸಿಗ್ತವೆ. ವೈದ್ಯರ ಸಲಹೆ ಮೇರೆಗೆ ರೈತ ಬಾಂಧವರು ಇದನ್ನ ಉಪಯೋಗಿಸ್ಕೋಬೇಕು. ನಂತರ ಆರು ತಿಂಗಳಿಗೊಮ್ಮೆ, ಪ್ರತಿ ವರ್ಷಕ್ಕೊಮ್ಮೆ, ಅಂದ್ರೆ ಎವ್ರಿ ಸಿಕ್ಸ್ ಮಂತ್ಸ್, ಕೆಲವು ವೈಜ್ಞಾನಿಕ ಲೇಖನಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಇನ್ನ ಕರು ಬೆಳವಣಿಗೆ ಆದ ನಂತರ ಹಾಕ್ಸಿ ಅಂತಲೇ ಹೇಳ್ತಾರೆ. ಈ ರೀತಿ ಜಂತುನಾಶಕಗಳನ್ನ ನಮ್ಮ ರೈತ ಬಾಂಧವರು ಹಸುಗಳಿಗೆ ಅಥವಾ ಮುಂದೆ ಬೆಳೀತಕ್ಕಂತ ಆಕಳುಗಳಿಗೆ ನೀಡಬೇಕಾಗುತ್ತೆ. ಈ ಕರುಗಳು ಹುಟ್ಟಿದ ನಂತರ ಹುಲ್ಲು ಮತ್ತೆ ಆಹಾರವನ್ನ ಯಾವಾಗ ನೀಡಬೇಕು, ಮತ್ತೆ ಇತ್ತೀಚೆಗೆ ನಾವು ಕೇಳಿದ್ದೀವಿ ವೈಜ್ಞಾನಿಕವಾಗಿ ತಯಾರಿಸಿದಂತಹ ಕೆಲವೊಂದು ಪ್ರಾರಂಭಿಕ ಆಹಾರ, ನಮ್ಮ ಮಕ್ಕಳಲ್ಲಿ ನಾವು ಹೇಗೆ ನೀಡ್ತೀವೋ ಸರಿ ಹಿಟ್ಟು ಅದು ಇದು ಅಂತ ಹೇಳಿ, ಈ ತರಹದ ಆಹಾರವು ಕೂಡ ಇದೆ ಅಂತ ಹೇಳಿ, ಅದನ್ನು ಕೂಡ ನೀಡ್ತಕ್ಕಂಥದ್ದು ಸೂಕ್ತವ ಹೇಗೆ? ಈ ಕರುವಿಗೆ ಕೇವಲ ತಾಯಿಯಿಂದ ಬರ್ತಕ್ಕಂಥ ಹಾಲು ಸಾಕಾಗಲ್ಲ, ಅದರ ಜೊತೆಗೆ ಪೌಷ್ಟಿಕಾಂಶ ಇರುವಂತಹ ದಷ್ಟಪುಷ್ಟವಾದ ಒಂದು ಸದೃಢ ಆರಂಭಿಕ ಆಹಾರ ನಾವು ಅದನ್ನ ಸ್ವಂತ ತಯಾರಿಸಿರ್ತಕ್ಕಂಥ ಕಂಪನಿಗಳೆಲ್ಲ ಬಹಳ ಇತ್ತೀಚೆಗೆ ಒಳ್ಳೊಳ್ಳೆ ಪೌಷ್ಟಿಕ ಆಹಾರವನ್ನ ತಯಾರಿಸಿದ್ದಾರೆ. ಮಗುವಿನ ಬೆಳವಣಿಗೆ ಆಗ್ಬಹುದು, ಕರುನಲ್ಲೂ ಅಷ್ಟೇ, ಹೈನುಗಾರಿಕೆಯಲ್ಲೂ ತುಂಬಾ ತುಂಬಾ ಒಳ್ಳೊಳ್ಳೆ ಕಂಪನಿಗಳು ಬಂದು ಬಹಳ ಕಾಂಪಿಟೇಷನ್ ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ನ ಈಚೆ ತಂದಿದ್ದಾವೆ. ಒಂದರಿಂದ ಐದನೇ ದಿನದವರೆಗೆ ಗಿಣ್ಣಾಲ್ ಸಾಕು, ಒಂದರಿಂದ ಐದು ದಿವಸದವರೆಗೆ. ಐದರಿಂದ ಹದಿನಾಲ್ಕನೇ ದಿನದವರೆಗೆ ಹಾಲನ್ನ ದೇಹದ ಶೇಕಡ ಹತ್ತರಷ್ಟು ನೀಡಬೇಕು. ಶೇಕಡ ಹತ್ತರಷ್ಟು ಅಂತ ಅಂದ್ರೆ ಈಗ ಒಂದು 40 ಕೆಜಿ ಇದೆ ಅನ್ಕೊಳ್ಳಿ, ಆಗ 4 ಲೀಟರ್ ಹಾಲು ಕೊಡ್ಬೇಕಾಗತ್ತೆ. ಅದು ಒಂದೇ ಸಲ ಗಿಣ್ಣಾಲ್ ಕೊಡಬಾರದು, ಸ್ವಲ್ಪ ಒಂದ್ 4-5 ಡಿವೈಡೆಡ್ ಡೋಸ್ ಅಲ್ಲಿ ಕುಡಿಸಿದ್ರೆ ಬಹಳ ಒಳ್ಳೇದು ಅಂತ ಹೇಳುತ್ತೆ ನಮ್ಮ ವಿಜ್ಞಾನ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಒಂದೇನು ಲಾಸ್ಟ್ ಅಲ್ಲಿ ಬೇರ್ಪಡಿಸಿ ಮಲಗಿಸ್ತಾರ ಸಮಯದಲ್ಲಿ. ಹಲವಾರು ಇತ್ತೀಚೆಗೆ ಕರುನೆ ಬೇರ್ಪಡಿಸ್ಬಿಡ್ತಾರೆ ಹುಟ್ಟಿದ ದಿವಸನೇ, ಆದ್ರೆ ಕರು ಗಿಣ್ಣಾಲ್ ಹೋಗ್ಬೇಕು, ತಾಯಿಯಿಂದ ಬರುತ್ತೋ ಸ್ವಾಭಾವಿಕ ಬಿಡ್ತಾರ ಅಥವಾ ಇವರೇ ಕರೆದ್ ಕುಡಿಸ್ತಾರ, ಅದ್ರ ನನ್ನ ಮಹತ್ವ ಈಗಾಗಲೇ ಹೇಳಿದ್ದೀನಿ. ಏಳನೇ ದಿನ ಪೂರ್ವ ಪ್ರಾರಂಭಿಕ ಆಹಾರ ನಾನು ಹೇಳಿದೆ, ಕಾಫ್ ಸ್ಟಾರ್ಟರ್ ಅಂತ ಹೇಳಿದೆ ನಾನು, 20 ಗ್ರಾಂನಿಂದ ಪ್ರಾರಂಭ ಮಾಡಬೇಕು. ಕ್ರಮೇಣ ಇದನ್ನ 100 ಗ್ರಾಂ ವರೆಗೂ ಸಹ ಹೆಚ್ಚಿಸಬೇಕಾಗುತ್ತೆ. ಈ ಪೂರ್ವ ಪ್ರಾರಂಭಿಕ ಆಹಾರ ಪ್ರಮಾಣ ಸೇವನೆ, ಅದ್ರ ಜೊತೆ ಜೊತೆಯಾಗಿ ಹಾಲು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಕಾಫ್ ಸ್ಟಾರ್ಟರ್ ಇದೆಯಲ್ಲ, ಈ ಪೂರ್ವ ಪ್ರಾರಂಭಿಕ ಆಹಾರ, ಅದು ಜಾಸ್ತಿ ಆದಂಗೆ ಇಲ್ಲಿ ನೀವು ಕೊಡ್ತಾ ಇರ್ತಕ್ಕಂತ ಹಾಲು, ಅಂದ್ರೆ ಹಾಲು ಕುಡಿಸ್ತಾ ಇರೋ ತಾಯಿಯಿಂದ ಬರ್ತಾ, ಅದನ್ನ ಕಡಿಮೆ ಮಾಡಬೇಕು. 15-30 ದಿನದವರೆಗೆ 15ನೇ ದಿನ 50 ಗ್ರಾಂನಷ್ಟು ಕರುಗಳ ಪ್ರಾರಂಭಿಕ ಆಹಾರ ನೀಡಬೇಕಾಗತ್ತೆ. ಸ್ವಲ್ಪ ಒಂದು ವಿಶೇಷ ಇಲ್ಲಿ ಈ ಸಮಯ ಅಂತ ಅಂದ್ರೆ ಹುಲ್ಲು ಸಹ ಕೊಡಬೇಕು ಅಂತ ಹೇಳ್ತೀವಿ. ಕರು ಜನಿಸಿದ 15 ದಿವಸದ ನಂತರ ಕರುವಿಗೆ, ತಾಯಿಗಲ್ಲ, ಪ್ರತಿದಿನ 25-50 ಗ್ರಾಂನಷ್ಟು ಪ್ರಮಾಣವನ್ನ ಹೆಚ್ಚಿಸ್ತಾ ಹೋಗ್ಬೇಕು. ಕರುಗಳ ದೇಹದ ತೂಕದ ಶೇಕಡ 1%ನ ನೀಡಬೇಕು. ಯಾವುದು ಈ ಒಂದು ಪ್ರಾರಂಭಿಕ ಆಹಾರವನ್ನ, ಉದಾಹರಣೆಗೆ 30 ಕೆಜಿ ಇರುತ್ತೆ ಅಂತ ಅನ್ಕೊಳ್ಳಿ ಕರು, ಅಂದ್ರೆ ಎಷ್ಟು ಕೊಡ್ಬೇಕು ನಾವು ಕರುವಿಗೆ? ಶೇಕಡ 1%, 10% ಆದ್ರೆ 300 ಗ್ರಾಂನಷ್ಟು ಕೊಡ್ಬೇಕಾಗತ್ತೆ. ಸೊ ಅದೇ ಸಂದರ್ಭದಲ್ಲಿ ಹೇಳಿದೆ ನಾನು, 15 ದಿವಸ ನಂತರ ಹಸಿರು ಮತ್ತು ಒಣ ಹುಲ್ಲುವಷ್ಟು ತಿನ್ನುವಷ್ಟು ಇದನ್ನ ಕೊಡಬೇಕಾಗತ್ತೆ. 6 ತಿಂಗಳ ನಂತರ ಒಂದು ಯೂರಿಯಾದಿಂದ ಪೌಷ್ಟೀಕರಿಸಿದಂತ ಒಣ ಹುಲ್ಲನ್ನು ಕೊಡಬೇಕಾಗುತ್ತೆ, ರಸ್ಮೇವು ಅಂತ ಕರಿತೀವಿ. 2-5 ಕೆಜಿಯನ್ನ ಹಸಿರು ಹುಲ್ಲು ಕೊಟ್ಟರು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಸೊ ಪ್ರಾರಂಭಿಕ ಆಹಾರವನ್ನ ಸೇವಿಸುವ ಕರುಗಳಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇರುತ್ತೆ. ಇದಿಷ್ಟು ಇದರ ಮಹತ್ವ. ಹಾಗಾಗಿ ಈ ಪ್ರಾರಂಭಿಕ ಆಹಾರ ಅನ್ನುವಂಥದ್ದು ಏನಿದೆಯೋ ಅದನ್ನ ಕರುಗಳಿಗೆ ನೀಡೋದ್ರಲ್ಲಿ ಏನು ತಪ್ಪಿಲ್ಲ, ಅದನ್ನ ನೀಡಬೇಕು. ಆ ಮೂಲಕ ನಾವು ಹಾಲಿನ ಪ್ರಮಾಣವನ್ನ ಕಡಿಮೆಯನ್ನ ಮಾಡಬಹುದು. ಕೊನೆಯದಾಗಿ, ಈ ಕರುಗಳಲ್ಲಿ ರೋಗದ ವಿರುದ್ಧ ಅನೇಕ ಲಸಿಕೆಗಳನ್ನ ನೀಡಬೇಕು ಅಂತ ಹೇಳಿ ಇಲಾಖೆಯವರು ಕೂಡ ಹೇಳ್ತಾ ಇರ್ತಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿ. ಕರುಗಳಿಗೆ ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ಹಾಗಾಗಿ ಕರುಗಳು ಆಗ ಮಾತ್ರ ಅವು ಸಾವಿನ ದವಡೆಯನ್ನ ತಲುಪದ ತಪ್ಪಿಸ್ಕೋತವೆ. ಹೌದು, ಕೇಳಿರ್ಬೇಕು ನೀವು ಕಾಲು ಮತ್ತು ಬಾಯಿ ರೋಗ ಅಂತ. 3 ತಿಂಗಳ ನಂತರ ಅದನ್ನ ನಾವು ಕರುವಿಗೆ ಹಾಕ್ಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನ ನಾವು ಹಾಕ್ಸ್ಬೇಕಾಗತ್ತೆ, ವರ್ಷಕ್ಕೆ 2 ಬಾರಿ ಅಂತ ನಾನು ಹೇಳಿದೆ ನಿಮ್ಗೆ. ಚಪ್ಪೆ ರೋಗ ಅಂತ ಇದೆ, ಇದು 6 ತಿಂಗಳ ನಂತರ ಕೊಡ್ಬೇಕಾಗತ್ತೆ ವರ್ಷಕ್ಕೊಮ್ಮೆ. ಗಂಟಲು ಬೇನೆ ಅಂತ ಇದೆ, 6 ತಿಂಗಳಾದ ಮೇಲೆ, ಅಂದ್ರೆ ಕರುವಿನ ಏಜು 6 ತಿಂಗಳಾಗಿರ್ಬೇಕು, ವರ್ಷಕ್ಕೊಮ್ಮೆ. ನರಡಿ ರೋಗ ಅಂತ ಇದೆ, ಅದು 3 ತಿಂಗಳ ನಂತರ ಕೊಡಿಸ್ಬೇಕಾಗತ್ತೆ, ಅದು ವರ್ಷಕ್ಕೊಮ್ಮೆ.

ರೈತ ಬಾಂಧವರೇ, ಆರೋಗ್ಯಕರ ಬೆಳೆಗಳಿಂದ ಸತ್ವಯುತ ಉತ್ಪನ್ನ ಪಡೆಯಲು 12 ಪೋಷಕಾಂಶಗಳಿರುವ ಪರಿಸರ ಪ್ರಿಯ ನೋವಾಲ್ಗಿ ದ್ರಾವಣವನ್ನ ತಪ್ಪದೆ ಬಳಸಿಕೊಳ್ಳಿ. ಬೆಳೆಗಳು ಬಾಳಿಕೆ ಬರುವಂತಾಗಲು, ಇಳುವರಿ ಹೆಚ್ಚಿಸಲು ನೋವಾಲ್ಗಿ ದ್ರಾವಣವು ಸಹಕಾರಿ. ಸಂಪರ್ಕಿಸಿ 8884267651. ಡಾರ್ಜಿಲಿಂಗ್ ಡೈಮಂಡ್ಸ್ ಫೆಸ್ಟಿವಲ್ ಅನ್ನು ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ. ಸಾಲಿಟೇರ್ ಗಳನ್ನು ಹೊರತುಪಡಿಸಿ ವಜ್ರ ಮತ್ತು ಅನ್ಕಟ್ ವಜ್ರದ ಮೌಲ್ಯದ ಮೇಲೆ ಶೇಕಡಾ 25% ರಿಯಾಯಿತಿಯನ್ನು ಪಡೆಯಿರಿ. ಇದರ ಜೊತೆಗೆ ಪ್ಲಾಟಿನಂ ಆಭರಣಗಳ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಮೇಲೆ ಶೇಕಡಾ 30% ರಿಯಾಯಿತಿ. ಸೀಮಿತ ಅವಧಿಯ ಕೊಡುಗೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?